ಸಂಭವಿಸಿದಲ್ಲಿ ಕಟಾವು ಮಾಡಿದ ನಂತರ 14 ದಿನಗಳವರೆಗೆ ವಿಮಾ ಭದ್ರತೆ ಲಭ್ಯವಿರುತ್ತದೆ. ಪ್ರತಿ ಜಮೀನಿನ ಆಧಾರದ ಮೇಲೆ ನಷ್ಟದ ನಿರ್ಧರಣೆಯನ್ನು ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ ಹಾಗೂ ವಿಮಾ ಸಂಸ್ಥೆಗಳು ಜಂಟಿ ಸಮಿತಿಯಲ್ಲಿ ನಷ್ಟ ನಿರ್ಧರಣೆಯನ್ನು ಮಾಡಿದ ನಂತರ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಮತ್ತು ಇದನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಸ್ವಾವಲಂಬನೆಯಡೆಗೆ ಒಂದು ಹೆಜ್ಜೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ 204 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನಾಟಿ ಕೋಳಿ ಸಾಕಾಣಿಕೆಯಲ್ಲಿ ಕೋಳಿ ಮರಿ ಮಾಡುವ ಯಂತ್ರ, ಈ ಕುರಿತು ಶಿವಮೊಗ್ಗ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಎಚ್ಕೆ ವೀರಣ್ಣ ಅವರೊಡನೆ ಸಂದರ್ಶನ. ರೈತ ಬಾಂಧವರೇ, ಇತ್ತೀಚಿನ ದಿನಗಳಲ್ಲಿ ನಾಟಿ ಕೋಳಿಗೆ ತುಂಬಾ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಆದರೆ ಇಲ್ಲಿ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ, ಆ ಬೇಡಿಕೆಗೆ ಅನುಗುಣವಾಗಿ ಪೂರೈಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಮ್ಮ ರೈತರು ಅದಕ್ಕೆ ಸಪ್ಲೈ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅದರಲ್ಲಿ ಮುಖ್ಯವಾಗಿ ಕಾರಣ ಮರಿಗಳ ಉತ್ಪಾದನೆಯಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ನಮಗೆ ದೊರಕದೇ ಇರುವಂತಹದ್ದು. ಇತ್ತೀಚಿನ ದಿನಗಳಲ್ಲಿ ಈ ಕೋಳಿ ಮರಿಗಳನ್ನ ಯಂತ್ರಗಳ ಮೂಲಕವಾಗಿ ಮರಿಗಳನ್ನಾಗಿ ಮಾಡುವಂತಹ ಒಂದು ವಿಧಾನವನ್ನ ಇತ್ತೀಚೆಗೆ ಪಶುವೈದ್ಯಕೀಯ ಮಹಾವಿದ್ಯಾಲಯದ ವತಿಯಿಂದ ಅಲ್ಲಲ್ಲಿ ರೈತರನ್ನ ಪರಿಚಯ ಮಾಡಿಸ್ಬಿಟ್ಟು ಅದನ್ನ ಜಾರಿಗೊಳಿಸ್ತಾ ಇದ್ದಾರೆ. ಹೀಗಾಗಿ ಇವತ್ತಿನ ದಿವಸದಲ್ಲಿ ಈ ಗ್ರಾಮೀಣ ಪ್ರದೇಶದಲ್ಲಿ ನಾಟಿ ಕೋಳಿಗಳ ಸಾಕಾಣಿಕೆಗೆ ಇರುವಂತಹ ಅವಕಾಶಗಳು ಮತ್ತೆ ಈ ಯಂತ್ರಗಳ ಮೂಲಕವಾಗಿ ಕೋಳಿ ಮರಿಗಳನ್ನು ಹೇಗೆ ಉತ್ಪಾದನೆ ಮಾಡಬಹುದು ಅನ್ನೋ ವಿಚಾರವಾಗಿ ತಿಳ್ಕೊಳ್ಳೋಣಂತೆ. ಶಿವಮೊಗ್ಗ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಕೆ ಸಿ ವೀರಣ್ಣ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಡಾಕ್ಟ್ರೆ. ಇತ್ತೀಚೆಗೆ ಈ ಗ್ರಾಮೀಣ ಪ್ರದೇಶದಲ್ಲಿ, ಹಿಂದೆನೂ ಗ್ರಾಮೀಣ ಪ್ರದೇಶದಲ್ಲಿ ನಾಟಿ ಕೋಳಿಗಳನ್ನ ಸಾಕ್ತಾ ಇದ್ರು, ಅದು ಮನೆ ಬಳಕೆಗಿರಬಹುದು ಅಥವಾ ಸಣ್ಣ ಪುಟ್ಟ ಆದಾಯ ಸಿಗುತ್ತೆ ಅನ್ನೋ ಕಾರಣಕ್ಕೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬೇಡಿಕೆ ಜಾಸ್ತಿ ಇರೋದ್ರಿಂದ ರೈತರು ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸ್ತಾ ಇದಾರೆ. ಈ ಗ್ರಾಮೀಣ ಪ್ರದೇಶದಲ್ಲಿ ನಾಟಿ ಕೋಳಿಗಳ ಸಾಕಾಣಿಕೆಗೆ ಇರುವಂತಹ ಅವಕಾಶಗಳು ಮತ್ತೆ ಅದರ ಪ್ರಾಮುಖ್ಯತೆ ಏನು ಅಂತ. ಈಗ ತಾವು ತಿಳಿಸೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ನಾಟಿ ಕೋಳಿ ಸಾಕಾಣಿಕೆಗೆ ಹೆಚ್ಚು ಹೆಚ್ಚು ಪ್ರಾಮುಖ್ಯತೆ ಯಾಕೆ ಬರ್ತಾ ಇದೆ ಅಂದ್ರೆ, ಈ ನಾಟಿ ಕೋಳಿ ಮಾಂಸಕ್ಕೆ ಬೇಡಿಕೆ ಸಹ ಹೆಚ್ಚಾಗ್ತಾ ಇದೆ. ಈ ಬೇಡಿಕೆ ಸಾಧಾರಣವಾಗಿ ನಮ್ಮ ಗ್ರಾಮೀಣ ಪ್ರದೇಶದ ಜೊತೆಗೆ ನಮ್ಮ ಗ್ರಾಮೀಣ ಪ್ರದೇಶದ ಹತ್ತಿರ ಇರತಕ್ಕಂಥ ನಗರ ಪ್ರದೇಶಗಳಿಂದ ಸಾಕಷ್ಟು ಬೇಡಿಕೆ ಬರ್ತಾ ಇದೆ. ಇದಕ್ಕೆ ಕಾರಣ ಏನಿರ್ಬೋದು ಅಂದ್ರೆ, ನಮ್ಮ ಮಾಂಸದ ಕೋಳಿಗಳೇನಿದೆ, ಕಮರ್ಷಿಯಲ್ ಮಾಂಸದ ಕೋಳಿಗಳು ಅಥವಾ ನಮ್ಮ ಮೊಟ್ಟೆ ಕೋಳಿಗಳನ್ನ ಮೊಟ್ಟೆ ಇಟ್ಟ ನಂತರ ಏನು ಮಾಂಸಕ್ಕೆ ಬಳಸ್ತಾರೆ, ಆ ಕೋಳಿಗಳಲ್ಲಿ ಇರ್ತಕ್ಕಂಥ ರುಚಿ ಮತ್ತೆ ಇತ್ತೀಚೆಗೆ ವೈಜ್ಞಾನಿಕವಾಗಿ ಅದರಲ್ಲಿ ಸಾಕಷ್ಟು ನಮ್ಮ ಆಂಟಿಬಯೋಟಿಕ್ ರೆಸಿಡೀಸ್ ಇರುತ್ತೆ ಮತ್ತೆ ಅದು ತಿನ್ಲಿಕ್ಕೆ ಅಷ್ಟು ಯೋಗ್ಯ ಅಲ್ಲ ಅಂತಕ್ಕಂಥ ಆಹಾರದ ಬಗ್ಗೆ ಇರ್ತಕ್ಕಂಥ ಕಾಳಜಿಯಿಂದನೂ ಸಹ ಜನ ಈ ಒಂದು ನಾಟಿ ಕೋಳಿ ಮಾಂಸವನ್ನು ತಿನ್ಲಿಕ್ಕೆ ಹೆಚ್ಚು ಹೆಚ್ಚು ಇಷ್ಟಪಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾಟಿ ಕೋಳಿಗಳಿಗೆ ಹೆಚ್ಚು ಬೇಡಿಕೆ ಇರೋದ್ರಿಂದ ನಮ್ಮ ಗ್ರಾಮೀಣ ಪ್ರದೇಶದ ರೈತರು ಹೆಚ್ಚು ಹೆಚ್ಚು ನಾಟಿ ಕೋಳಿ ಸಾಕಿ ಲಾಭವನ್ನ ಇನ್ನೂ ಹೆಚ್ಚು ಮಾಡ್ಕೊಳ್ಕೋಬಹುದು. ಅದರಲ್ಲೂ ಮುಖ್ಯವಾಗಿ ಈ ನಾಟಿ ಕೋಳಿಗಳೇನು ಸಾಕ್ತಾ ಇದಾರೆ, ಆ ಕೋಳಿ ಸಾಕ್ತಕ್ಕಂತ ರೈತರೇನೆಂದ್ರೆ ಸಾಮಾನ್ಯವಾಗಿ ಎಲ್ಲ 8, 10, 15 ಈ ಸಣ್ಣ ಪ್ರಮಾಣದಲ್ಲಿದೆ. ಎಲ್ಲ ಈ ಸಣ್ಣ ಪ್ರಮಾಣದಲ್ಲಿ ಈ ಬೇಡಿಕೆನೆ ಪೂರೈಸಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಅವರು ಸ್ವಲ್ಪ ಕನಿಷ್ಠ ಅಂದ್ರೂ ಅವರಲ್ಲಿರ್ತಕ್ಕಂತ ಒಂದು ಸಂಪನ್ಮೂಲಗಳಿಗೆ ಅನುಗುಣವಾಗಿ ಒಂದು 50-100 ಸಾಕ್ಲಿಕ್ಕೆ ಅವರಿಗೆ ಸದಾವಕಾಶ ಇದೆ. ಅದಕ್ಕೆ ಅವರಿಗೆ ಇರ್ತಕ್ಕಂತ ಸಮಸ್ಯೆ ಏನಂದ್ರೆ, ಅಷ್ಟು ಮರಿಗಳು ಸಿಗೋದಿಲ್ಲ ಅವರಿಗೆ, ನಾಟಿ ಕೋಳಿ ಮರಿಗಳು. ಸೊ ಈ ನಿಟ್ಟಿನಲ್ಲಿ ನಾವು ಈ ಒಂದು ಕೋಳಿ ಮಾಡುವಂತಕ್ಕಂತ ಯಂತ್ರ, ಅದಕ್ಕೆ ನಾವು ಸಾಮಾನ್ಯವಾಗಿ ಇನ್ಕ್ಯುಬೇಟರ್ ಅಂಡ್ ಹ್ಯಾಚರ್ ಅಂತ ಹೇಳ್ತೀವಿ. ಇದು ಸಾಮಾನ್ಯವಾಗಿ ಮೊದಲು ನಾವು ಈ ಒಂದು ಮಾಂಸದ ಕೋಳಿ ಮೊಟ್ಟೆ ಕೋಳಿ ಮರಿಗಳನ್ನು ಮಾಡಲಿಕ್ಕೆ ದೊಡ್ಡ ಪ್ರಮಾಣದಲ್ಲಿ 15,000-20,000 ಮರಿಗಳು ಒಟ್ಟಿಗೆ ತೆಗಲಿಕ್ಕೆ ಉಪಯೋಗಿಸ್ತಾ ಇದ್ವಿ. ಈ ಒಂದು ರೈತರ ಒಂದು ಬೇಡಿಕೆಗೆ ನಾನು ನೋಡ್ಬಿಟ್ಟು ನಾವು ಈಗ ನಾಟಿ ಕೋಳಿ ಮೊಟ್ಟೆಗಳನ್ನೇ ಇಟ್ಟು ಮರಿ ಮಾಡತಕ್ಕಂಥ ಸಣ್ಣ ಯಂತ್ರಗಳು, 100 ಮೊಟ್ಟೆ ಇಟ್ಟು ಮರಿ ಮಾಡಬಹುದು, 200 ಮೊಟ್ಟೆ ಮರಿ ಮಾಡಬಹುದು, 400 ಮೊಟ್ಟೆ ಇಟ್ಟು ಮರಿ ಮಾಡ್ಕೋಬಹುದು. ಈ ಒಂದು ಯಂತ್ರವನ್ನು ನಾವು ಈಗ ಅಲ್ಲಲ್ಲೇ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಪರಿಚಯ ಮಾಡ್ತಾ ಇದೀವಿ. ಡಾಕ್ಟರ್, ಈಗ ಯಂತ್ರದ ಹೊರತಾಗಿ ಈಗ ಮೊಟ್ಟೆಗಳನ್ನ ಕೋಳಿಗೆ ಕಾವಿಗೆ ಇಟ್ಟುಬಿಟ್ಟು ಅದ್ರ ಮೂಲಕವೇ ಮರಿ ಮಾಡುವಂತಹ ಒಂದು ವಿಧಾನವನ್ನ ಗ್ರಾಮೀಣ ಪ್ರದೇಶದಲ್ಲೆಲ್ಲ ಅನುಸರಿಸಿಕೊಂಡು ಬರ್ತಾ ಇದಾರಲ್ಲ, ಇದರ ಸಾಮರ್ಥ್ಯ ಎಷ್ಟಿದೆ ಮತ್ತೆ ಅದಕ್ಕೂ ಮತ್ತೆ ಯಂತ್ರದ ಮೂಲಕವಾಗಿ ನಾವು ಮರಿಗಳನ್ನು, ಒಂದು ನಾಟಿ ಕೋಳಿ ವರ್ಷದಲ್ಲಿ ಜಾಸ್ತಿ ಅಂದ್ರೆ 40-60 ಮೊಟ್ಟೆಗಳನ್ನ ಇಡುತ್ತೆ. ಇದರಲ್ಲಿ ನಾವು ಮತ್ತೆ ಈ ಮೊಟ್ಟೆಗಳು ಫರ್ಟೈಲ್ ಎಗ್ ಇನ್ಫರ್ಟೈಲ್ ಎಗ್ ಅಂತ ಹೇಳ್ತೀವಿ ನಾವು. ಇದಕ್ಕೆ ನಾವು ಮರಿ ಮಾಡಲಿಕ್ಕೆ ಫರ್ಟೈಲ್ ಎಗ್ ಅನ್ನೇ ಉಪಯೋಗಿಸಬೇಕಾಗುತ್ತೆ. ಸೊ ಈ ಒಂದು ಮೊಟ್ಟೆಗಳನ್ನ ನಮ್ಮ ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಾರೆ ಅಂದ್ರೆ, ಕೋಳಿ ಕಾವಿಗೆ ಬಂದ ತಕ್ಷಣ ಕೋಳಿ ಕೆಳಗಡೆ ಸುಮಾರು 10-15 ಮೊಟ್ಟೆಗಳನ್ನು ಇಟ್ಟು ಮರಿ ಮಾಡಲಿಕ್ಕೆ ಉಪಯೋಗಿಸ್ತಾರೆ. ಹಾಗೆ 10-15 ಮೊಟ್ಟೆಯಿಂದ ಸುಮಾರು 6-7 ಮರಿ ಬರುತ್ತೆ ಅವರಿಗೆ. ಇದಕ್ಕಿಂತ ಕಡಿಮೆ ಮೊಟ್ಟೆ ಇಟ್ಟರೆ, 10ಕ್ಕಿಂತ ಕಡಿಮೆ ಮೊಟ್ಟೆ ಇಟ್ಟರೆ ಈ ಒಂದು ಮರಿ ಬರ್ತಕ್ಕಂಥ ಪ್ರಮಾಣ ತುಂಬಾ ಕಡಿಮೆ ಆಗಿಬಿಡುತ್ತೆ. ಅಥವಾ 15ಕ್ಕಿಂತ ಜಾಸ್ತಿ ಇಟ್ಟರೂ ಮರಿ ಬರೋ ಪ್ರಮಾಣ ಕಡಿಮೆ ಆಗುತ್ತೆ. ಯಾಕಂದ್ರೆ ಅದಕ್ಕೆ ಕೊಡ್ತಕ್ಕಂಥ ಶಾಖ ಮತ್ತು ಉಷ್ಣಾಂಶ ಸಾಕಾಗೋದಿಲ್ಲ. ಸೊ ಈ ನಿಟ್ಟಿನಲ್ಲಿ ಅವರಿಗೆ ಕೋಳಿ ಮೊಟ್ಟೆಗಳು ಸಾಕಷ್ಟು ನಿಷ್ಪ್ರಯೋಜನೆ ಆಗ್ತಾವ ಅಲ್ಲಿ, ಯಾಕಂದ್ರೆ ಮರಿಗಳ ಸಂಖ್ಯೆ ಬರೋದು ಕಡಿಮೆ, 60%. ಸೊ ಈ ನಿಟ್ಟಿನಲ್ಲಿ ಅವರಿಗೆ ಮತ್ತೆ ಜಾಸ್ತಿ ಮರಿಗಳನ್ನು ಮಾಡ್ಕೊಳಕ್ಕೂ ಆಗಲ್ಲ. ಸೊ ಅವ್ರು ಹೆಚ್ಚು ಹೆಚ್ಚು ನಾಟಿ ಕೋಳಿ ಸಾಕಬೇಕಂದಾಗ ಯಂತ್ರದ ಒಂದು ಮರೆಯನ್ನು ಹೋಗ್ಲೇಬೇಕಾಗುತ್ತೆ. ಈ ಯಂತ್ರ ಅವ್ರ ಮನೆಯಲ್ಲಿ ಯಾವ ರೀತಿ ನಮ್ಮ ರೆಫ್ರಿಜರೇಟರ್ ಇಟ್ಕೊಂಡಿದ್ದಾರೆ, ಮಿಕ್ಸಿಗೆ ಇಟ್ಕೊಂಡಿದ್ದಾರೆ, ಆ ತರ ನಮ್ಮ 2-phase ಕರೆಂಟ್ನಲ್ಲೇನೆ ಈಗ ಸಣ್ಣ ಸಣ್ಣ ಯಂತ್ರಗಳನ್ನು ಇಟ್ಕೊಂಡು ಅವ್ರಿಗೆ ಬೇಕಾದಷ್ಟು ಮರಿಗಳನ್ನ ಅವರು ಮಾಡ್ಕೋಬಹುದು. ಅಥವಾ ಆ ಹಳ್ಳಿಗಳಿರ್ತಕ್ಕಂಥ ಸಂಘಗಳಿರ್ಬೋದು, ಈಗ ನಮ್ಮ ಸ್ವಸಹಾಯ ಸಂಘಗಳಿದಾವೆ, ಅಥವಾ ಇದಕ್ಕೋಸ್ಕರ ಅವರು ಒಂದು ಸಂಘ ಮಾಡ್ಕೊಂಡು ಆ ಒಂದು ಈ ಒಂದು ಮಿಷನ್ ಇಟ್ಕೊಂಡು ಅವ್ರ ಊರಲ್ಲಿ ಯಾರ್ಯಾರಿಗೆ ಮರಿಗಳು ಬೇಕೋ ಅವರೆಲ್ಲರೂ ಒಟ್ಟಿಗೆ ಸೇರಿ ಮರಿಗಳನ್ನು ಮಾಡ್ಕೊಂಡು ಅವ್ರು ಹಂಚ್ಕೋಬಹುದು. ಇದ್ರ ಜೊತೆಗೆ ಈಗ ಮರಿ ಉತ್ಪಾದನೆಯಲ್ಲಿ ನಮಗೆ ನಿರೀಕ್ಷಿತ ಮಟ್ಟದಲ್ಲಿ ಆ ಮೊಟ್ಟೆಯನ್ನು ಇಟ್ಟಾಗ ಮರಿಗಳು ಉತ್ಪಾದನೆ ಆಗಲ್ಲ, ಕೆಲವು ಮೊಟ್ಟೆಗಳು ವೇಸ್ಟ್ ಆಗ್ತವೆ ಅಂತ ತಾವ್ ಹೇಳಿದ್ರಿ. ಇದ್ರ ಜೊತೆಗೆ ಇರುವಂತಹ ಇನ್ನಿತರ ಸಮಸ್ಯೆಗಳು ಯಾವ ಈ ನಾಟಿ ಕೋಳಿ ಸಾಕಾಣಿಕೆನಲ್ಲಿ? ಈಗ ನಾಟಿ ಕೋಳಿಯಲ್ಲಿ ಪ್ರಮುಖವಾಗಿ ನಾವು ಸಮಸ್ಯೆಗಳನ್ನು ನೋಡ್ತಾ ಹೋದ್ರೆ, ಮೊದಲೇದಾಗಿ ಪ್ರತಿ ವರ್ಷ ನಮ್ಮ ಬೇಸಿಗೆ ಕಾಲದಲ್ಲಿ ಅವುಗಳಿಗೆ ಕೊಕ್ಕರೆ ರೋಗ ಅಂತ ಬರುತ್ತೆ. ಇದು ಸಾಮಾನ್ಯವಾಗಿ ನಮ್ಮ ಎಲ್ಲಾ ನಾಟಿ ಕೋಳಿಗಳಿಗೂ ಬರುತ್ತೆ. ಈ ರೋಗ ಒಂದು ಹಳ್ಳಿಯಲ್ಲಿ ಒಂದು ಮನೆಯಲ್ಲಿ ಬಂದ್ರೆ ಆ ಊರಲ್ಲಿರ್ತಕ್ಕಂಥ ಎಲ್ಲಾ ಕೋಳಿಗಳಿಗೂ ಬರುತ್ತೆ, ನಂತರ ಪಕ್ಕದ ಹಳ್ಳಿಗಳಿಗೂ ಸಹ ಇದು ಹರಡುತ್ತೆ. ಯಾಕಂದ್ರೆ ಇದು ಗಾಳಿಯಲ್ಲಿ ಇದು ವೈರಸ್ ಇಂದ ಬರ್ತಕ್ಕಂಥ ರೋಗ. ಸೊ ಈ ರೋಗ ಬಂದಾಗ ಸಾಕಷ್ಟು 100-90 ಕೋಳಿಗಳು ಸಾಯ್ತಕ್ಕಂಥ ಸಂಭವ ಇರುತ್ತೆ. ಇದಕ್ಕೋಸ್ಕರ ರೈತರು ಈ ಕೋಳಿಗಳಿಗೆ ಈ ರೋಗ ಬರೆದಾಗ ಲಸಿಕೆಯನ್ನು ಹಾಕಿಸಬೇಕಾಗುತ್ತೆ. ಇದಕ್ಕೆ ಕೊಕ್ಕರೆ ರೋಗ ಬರೆದಾಗ ನಮ್ಮ ಎಲ್ಲಾ ಪಶು ವೈದ್ಯಕೀಯ ಆಸ್ಪತ್ರೆಗಳಲ್ಲಿ ಈ ಒಂದು ಇದಕ್ಕೆ ಲಸಿಕೆ ಸಿಗುತ್ತೆ. ಆ ಲಸಿಕೆಯನ್ನು ತಪ್ಪದೆ ಆಗು ಬೇಸಿಗೆ ಕಾಲಕ್ಕಿಂತ ಮುಂಚೆ ವರ್ಷಕ್ಕೊಂದ್ಸಾರಿ 2 times ಹಾಕ್ಸ್ಬೇಕು. ಆಕ್ಚುಲಿ ಕನಿಷ್ಠ ಬೇಸಿಗೆ ಕಾಲಕ್ಕಿಂತ ಮುಂಚೆ ಒಂದು ಲಸಿಕೆಯನ್ನ ಹಾಕ್ಸ್ಬೇಕಾಗುತ್ತೆ. ಮುನ್ನೆಚ್ಚರಿಕೆ ಕ್ರಮ ವಹಿಸೋದು ಒಳ್ಳೇದು. ಒಳ್ಳೇದು, ಆ ರೋಗ ಬರುತ್ತೆ ಬಂದ ಮೇಲೆ ಹಾಕ್ಸೋದಕ್ಕಿಂತನೂ ಮುನ್ನೆಚ್ಚರಿಕೆ ಕ್ರಮ ವಹಿಸಿಕೊಂಡು ಬೇಸಿಗೆ ಬರೋದಕ್ಕಿಂತ ಮುಂಚೆನೆ ಅಡ್ವಾನ್ಸ್ ಆಗಿ ಹಾಕ್ಸ್ಕೊಳ್ಳೋದು ಒಳ್ಳೇದು. ಒಳ್ಳೇದು. ಮತ್ತೆ ಇದ್ರ ಜೊತೆಗೆ ಇನ್ನೊಂದು ಸಮಸ್ಯೆ ಏನಂದ್ರೆ, ಸಾಮಾನ್ಯವಾಗಿ ನಮ್ಮ ನಾಟಿ ಕೋಳಿಗಳಿಗೆ ಈ ಪ್ರಿಡೇಟರ್ಸ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಅಂದ್ರೆ ಈ ಹದ್ದುಗಳು ಮರಿಗಳು ತಗೊಂಡೋಗುವಂಥದ್ದು, ಬೆಕ್ಕುಗಳು ಮರಿ ತಿಂತಕ್ಕಂಥದ್ದು, ನಾಯಿಗಳು ಮರಿ ತಿಂತಕ್ಕಂಥದ್ದು. ಈ ಸಮಸ್ಯೆಗಳಿಂದ ಅವರು ಹೊರಗಡೆ ಬರಬೇಕಾದ್ರೆ ಅವರಿಗೆ ರಾತ್ರಿ ಸಮಯದಲ್ಲಿ ಅವಕ್ಕೆ ಒಂದು ಪ್ರೊಟೆಕ್ಷನ್ ಮಾಡಬೇಕಾಗತ್ತೆ. ಸಣ್ಣದಾಗಿ ಚೆನ್ನಾಗಿ ಗಾಳಿ ಆಡ್ತಕ್ಕಂಥ ಒಂದು ಗೂಡು, ಮನೆನೂ ಬೇಕಾಗಿಲ್ಲ ಅದಕ್ಕೆ, ಒಂದು ಗೂಡು ಅಥವಾ ಒಂದು ಪಂಜರ. ಸೊ ಇಂಥ ಒಂದು ಸ್ಥಳಗಳಲ್ಲಿ ಅವನ್ನ ಪ್ರೊಟೆಕ್ಟ್ ಮಾಡಬೇಕಾಗತ್ತೆ. ಮತ್ತೆ ಈ ಕೋಳಿ ಮರಿಗಳ ಮೊದಲ 1-2 ಒಂದೇ ಜಾಗದಲ್ಲಿ ಇಟ್ಟು ಅವುಗಳಿಗೆ ಸ್ವಲ್ಪ ನಾವು ಕಾಳಜಿ ಮಾಡಿಬಿಟ್ರೆ ಅವಾಗ ಈ ಹದ್ದುಗಳಿಂದ ಅವುಗಳನ್ನ ಪ್ರೊಟೆಕ್ಟ್ ಮಾಡಬಹುದು. ಅದಕ್ಕೋಸ್ಕರ ಈಗ ಸಾಕಷ್ಟು ರೈತರು ಮಾಡ್ತಾರೆ ಈ ಒಂದು ಬಲೆಗಳನ್ನೇ ಹಾಕಿ, ಕ್ಯಾಲ್ಸಿಯಂ ಸುಣ್ಣ ಅಂತ ಹೇಳ್ತೀವಲ್ಲ, ಅದರ ಕೊರತೆ ಇದ್ದಾಗ ಏನಾಗುತ್ತಂದ್ರೆ ಈ ಕಾಲುಗಳು ಕುಂಟು ಆಗೋದು ಅಥವಾ ಕಾಲುಗಳು ತುಂಬಾ ನಡೆಯದಕ್ಕೆ ಸ್ಟಿಫ್ ಆಗಿರೋದು. ಸೊ ಅಂತ ಸಮಸ್ಯೆಯಿಂದ ಹೊರಗಡೆ ಬರಕ್ಕೆ ಈ ಶೆಲ್ ಗ್ರಿಟ್ ಅಂತ ಹೇಳ್ತೀವಿ ನಾವು, ಕಪ್ಪೆ ಚಿಪ್ಪಿನ ಒಂದು ಚೂರುಗಳನ್ನ ಚೆಲ್ಲಿದ್ರೆ ಸಾಕು, ಅವು ಚೆನ್ನಾಗಿ ತಿಂದ್ಕೊಂಡು ಆರಾಮಾಗಿ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರಬಹುದು. ಇನ್ನು ಡಾಕ್ಟರ್, ಈಗ ಯಂತ್ರದ ಬಳಕೆ ಬಗ್ಗೆ ತಾವು ಹೇಳಿದ್ರೆ, ಈ ಯಂತ್ರವನ್ನ ಸುಮ್ಮನೆ ರೈತರ ಮನೇಲಿ ತಂದಿಟ್ಕೊಂಡು ಬಳಸಬಹುದು, ಅದಕ್ಕೇನಾದ್ರೂ ವಿಶೇಷ ತರಬೇತಿ ಬೇಕು? ಈಗ ನೋಡಿ, ಈ ಯಂತ್ರ ಹೇಳಿದ್ನಲ್ಲ, ಈಗ ಸೆಟ್ಟರ್ ಅಥವಾ ಹ್ಯಾಚರ್ ಅಂತ ಹೇಳಿದೆ, ಇದು ಸಣ್ಣ ಪ್ರಮಾಣದ್ದು, ಅಂದ್ರೆ ಕನಿಷ್ಠ ಅಂದ್ರೆ 200 ಮೊಟ್ಟೆ ಇರತಕ್ಕಂತ ಒಂದು ಯಂತ್ರ ನಾವು ರೈತರು ತಗೋಬೇಕಂದ್ರೆ, ಈ ಯಂತ್ರಕ್ಕೆ ಸುಮಾರು ಒಂದು 60,000 ರೂಪಾಯಿನಷ್ಟು ಆಗುತ್ತೆ ಇದೆ ಯಂತ್ರ. ಅದನ್ನ ನಾವು ಮನೆಯಲ್ಲಿ ತಂದಿಟ್ಟು ಎಲ್ಲರ ಮನೆಯಲ್ಲೂ ಇಟ್ಕೋಬಹುದು. ಆದ್ರೆ ಇದರ ನಿರ್ವಹಣೆ ಬಗ್ಗೆ ಮೊದಲು ಅವರಿಗೆ ಒಂದು ವಾರ ತರಬೇತಿ ಬೇಕಾಗುತ್ತೆ. ಯಾಕಂದ್ರೆ ಇದು ಕೋಳಿ ಮರಿಯನ್ನ ಇವತ್ತು ನಾವು ಮಿಷಿನಲ್ಲಿ ಯಂತ್ರದಲ್ಲಿ ಇಟ್ಟರೆ ಅದು ಮರಿ ಆಗ್ಲಿಕ್ಕೆ ಕೈ ಮತ್ತಲ್ಲಿ ಹೇಳಿದ್ರೆ ಉಪಯೋಗ ಆಗಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ, ನಮ್ಮ ಮಹಾವಿದ್ಯಾಲಯದಲ್ಲಿ ಏನು ಹ್ಯಾಚರಿ ಇದೆ ಇಲ್ಲಿಗೆ ಕರೆಸಿ ಅವರಿಗೆ ತರಬೇತಿ ಕೊಡ್ತೀವಿ. ಅವ್ರು ಬಂದು 21 ದಿವಸನೂ ಬೇಕಾದ್ರೆ ಇರಬಹುದು, ಅಥವಾ ಒಂದು ವಾರ ಇದ್ಬಿಟ್ರೆ ಎಲ್ಲಾ ಒಂದು ಈ ಯಾವ ರೀತಿ ಮೊಟ್ಟೆಯನ್ನ ಮೊದಲು ಮಿಷಿನ್ ಇಡೋದಕ್ಕಿಂತ ಮುಂಚೆ ಯಾವ ರೀತಿ ಅದನ್ನ ಸ್ವಚ್ಛಗೊಳಿಸಬೇಕು, ಮೊಟ್ಟೆಯನ್ನ ಯಾವ ರೀತಿ ನಾವು ಯಂತ್ರದಲ್ಲಿ ಇಡಬೇಕು, ಇಟ್ಟ ನಂತರ ಯಾವ ರೀತಿ ಉಷ್ಣಾಂಶ ತೇವಾಂಶವನ್ನು ಕಾಪಾಡಿಕೊಳ್ಬೇಕು, ಮತ್ತೆ ಆ ತೇವಾಂಶ ಕಾಪಾಡ್ಕೊಳ್ಬೇಕು ನೀರಿನ ಪ್ರಮಾಣ ಎಷ್ಟು ಬೇಕು, ಮತ್ತೆ ಮರಿ ಬಂದ ನಂತರ ಮರಿನ ಯಾವ ರೀತಿ ಹೊರಗಡೆ ತೆಗಿಬೇಕು. ಸೊ ಇದೆಲ್ಲದರ ಬಗ್ಗೆನೂ ನಾವು ಅವರಿಗೆ ನಾವು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂತ ಹೇಳ್ತೀವಲ್ಲ, ಪ್ರಾತ್ಯಕ್ಷಿತವಾಗಿ ಅವರಿಗೆ ತರಬೇತಿಯನ್ನ ಕೊಡ್ತೀವಿ. ನಮ್ಮ ಮಹಾವಿದ್ಯಾಲಯದಲ್ಲಿ ಕೊಡ್ತೀವಿ, ನಮ್ಮ ಬೆಂಗಳೂರು ಮಹಾವಿದ್ಯಾಲಯದಲ್ಲಿನೂ ಸಹ ಕೊಡ್ತೇವೆ. ಇನ್ ಡಾಕ್ಟರ್, ಇದು ಬೇರೆ ಬೇರೆ ಸೈಜ್ ನಲ್ಲಿ ಸಿಗುತ್ತಾ? ಒಂದು ಸಾರಿ 100 ಮೊಟ್ಟೆ, ಒಂದ್ಸಾರಿ 200 ಮೊಟ್ಟೆ, ಈ ತರ ಬೇರೆ ಬೇರೆ ಗಾತ್ರದ ಮಿಷನ್ ಸಿಗುತ್ತಾ ಅಥವಾ ಒಂದೇ ಗಾತ್ರದ? ಇಲ್ಲ, ಮಿಷನ್